ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಾಳೆಹಣ್ಣಿನ ಮೌಲ್ಯವರ್ಧನೆ ಕುರಿತು ಗೃಹ ವಿಜ್ಞಾನಿಯಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್ ಅವರು. ಇದೀಗ ಕೇಳಿ ಕೃಷಿ ಪ್ರಕಟಣೆಗಳನ್ನು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ರೈತ ಬಾಂಧವರೇ, ಇದೀಗ ಕೇಳಿ ಹವಾಮಾನ ವರದಿ ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾವಿ ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಮಾಹಿತಿ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈಗ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಮಳೆ ನಮ್ಗೆ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ಬಟ್ ಕೊನೆ ಒಂದು ವಾರದಲ್ಲಿ ನಮ್ಗೆ ಏನಾಗಿತ್ತು, ಸ್ವಲ್ಪ ಸೈಕ್ಲೋನ್ ಎಫೆಕ್ಟ್ಲಿಂದ ನಮ್ಗೆ ಅಲ್ಲಲ್ಲಿ ತುಂತುರು ಮಳೆ ಮತ್ತು 4-5 ದಿವಸ ಸತತವಾಗಿ ಮೋಡ ಕವಿದ ವಾತಾವರಣದ ಒಂದು ಅನುಭವ ಆಯ್ತು ನಮ್ಗೆ. ಅದೇ ರೀತಿ ನಮ್ಮ ಮುಂದಿನ ಒಂದು ವಾರದಲ್ಲಿ ಹವಾಮಾನದ ಮುನ್ಸೂಚನೆ ಹೇಳ್ಬೇಕಪ್ಪ ಅಂತಂದ್ರೆ, ಸುಮಾರು 22ನೇ ತಾರೀಕಿನಿಂದ ಅವಾಗ ಒಂದ್ 2-3 ದಿವಸ ನಮ್ಗೆ ಏನಾಗತ್ತಂದ್ರೆ ಮೋಡ ಕವಿದ ವಾತಾವರಣ ಅಲ್ಲಲ್ಲಿ ಚದುರಿದಂತೆ ಅಲ್ಪ ಪ್ರಮಾಣದಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದಾವೆ. ಅಂದ್ರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಮಾತ್ರ ಇರುತ್ತೆ, ಮಳೆ ಆಗುವ ಸಾಧ್ಯತೆ ಕಡಿಮೆ ಇದಾವೆ. ಸೊ ಆದರೂ ನಾವು ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಏನಾಗುತ್ತೆ, ಈಗ ರಾಶಿ ಏನೇನ್ ಮಾಡಿರ್ತೀರ, ಸ್ವಲ್ಪ ಈಗ 22ನೇ ತಾರೀಕು ನಂತರ ನಮ್ಗೇನಾಗುತ್ತೆ, ಮುಂಜಾಗ್ರತಾ ಕ್ರಮದಿಂದ ಅವು ರಾಶಿ ಮಾಡಿದ ಎಲ್ಲ ಧಾನ್ಯಗಳನ್ನ ಶೇಖರಿಸಿ ಇಡ್ರಿ. ಹಾಗೇನೆ ಈಗ ನಾವು ಕಡಲೆ ಬೆಳೆಯಲ್ಲಿ ಬಂದ್ರೆ ಆ ಒಂದು ಹೂವಾಡುವ ಹಂತದಲ್ಲಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಚಿಕ್ಪಿ ಮ್ಯಾಜಿಕ್ ಅನ್ನ ತಾವು ಸಿಂಪಡಣೆ ಮಾಡ್ಬೇಕು. ಇಲ್ಲಾಂದ್ರೆ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕ್ಯಾಂಟನಾಲ್ ಅಂತ ಹೇಳ್ತೇವೆ, ಇದರ ಮಿಶ್ರಣವನ್ನು ಮಾಡಿ ತಾವು ಸಿಂಪಡಣೆಯನ್ನು ಮಾಡ್ರೆ. ಸೊ ಈ ಒಂದು ಸಿಂಪಡಣೆಯನ್ನು ನಾವು 15 ದಿನಗಳ ಅಂತರದಲ್ಲಿ ಇನ್ನೊಂದ್ಸಲ ಸಿಂಪಡಣೆ ಮಾಡ್ಬೇಕಾಗತ್ತೆ. ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ನಮ್ಗೆ ಒಳ್ಳೆ ಬೆಳೆ ಬರಲು ಅನುಕೂಲವಾಗುತ್ತೆ. ಹಾಗೇನೆ ನಮ್ಗೆ ಈಗ ಕಡಲೆ ಬೆಳೆಯಲ್ಲಿ ಇನ್ನೊಂದ್ ಏನಬೇಕಂದ್ರೆ 2 ಮಿಲಿಲೀಟರ್ ಎನ್ ಎ ಅಂತ ಹೇಳ್ತೀವಿ, ನ್ಯಾಪ್ತಲಿನ್ ಎಸ್ಟಿಕ್ ಆಸಿಡ್, ಇದನ್ನ ನಾವು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ಬೇಕು. ಹಾಗೆ ಈ ಒಂದು 35-40 ದಿವಸದ ಒಂದು ಬೆಳೆ ಇತ್ತಂದ್ರೆ ಕುಡಿ ಚಿವಿಟ್ರೆ. ಸೊ ಇದರಿಂದ ಹೆಚ್ಚಿನ ಪಂಗಲಗಳು ಬಂದು ನಮಗೆ ಬೆಳೆ ಇಳುವರಿಯಲ್ಲಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಹತ್ತಿ ಬಿಡಿಸುವವರಿದ್ರೆ ತಾವು ಹತ್ತಿ ಬಿಡಿಸುವ ಕಾರ್ಯವನ್ನ ಕೈಗೊಳ್ಬೇಕಾಗತ್ತೆ, ಯಾಕಂದ್ರೆ ನಮಗೆ ಮಳೆ ಬರೋ ಸಾಧ್ಯತೆ ಇಲ್ಲ. ಬಟ್ ನಮ್ಗೆ ಬುಧವಾರದಿಂದ ನಮ್ಗೆ 3-4 ದಿವಸದವರೆಗೆ ಸ್ವಲ್ಪ ಮಳೆ ಬರುವ ಸಾಧ್ಯತೆ, ಮಳೆ ಬರುವ ಅಂತ ಅನ್ನೋದಕ್ಕಿಂತ ಮೋಡ ಕವಿದ ವಾತಾವರಣ ಇರುತ್ತೆ, ಅಲ್ಲಲ್ಲಿ ತುಂತುರು ಮಳೆ ಆಗ್ಬಹುದು. ಸೊ ಈ ಒಂದು ಮುನ್ಸೂಚನೆ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೇನೆ ತೊಗರಿಯಲ್ಲಿ ನಮ್ಗೆ ಈ ಕಾಯಿ ಕಟ್ಟು ಹಂತ ಇದೆ, ಆಲ್ರೆಡಿ ರಾಶಿನೂ ಆಗ್ತಾ ಇದಾವೆ. ಸ್ವಲ್ಪ ಲೇಟ್ ಆಗಿ ಬಿತ್ತಿದ ಒಂದು ತೊಗರಿಯಲ್ಲಿ ಕಾಯಿ ಕಟ್ಟುವ ಒಂದು ಹಂತದಲ್ಲಿ ಏನಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಾಯಿ ನೊಣ ಬರುವ ಸಾಧ್ಯತೆಗಳು ಇರ್ತವೆ. ಸೊ ಈ ಕಾಯಿ ನೊಣದ ಹತೋಟಿಗಾಗಿ ತಾವು 0.2 ಗ್ರಾಮ್ ತವೆ ಮಿಂತ್ ಎಕ್ಸಾಮ್ ಅಂತ ಹೇಳ್ತೀವಿ, 25 WG ರೂಪದಲ್ಲಿ ಇರುತ್ತೆ, ಅಥವಾ 0.2 milliliter ಹಿಮ್ಡಾಕ್ರೋಪಿಡ್ ಅಂತ ಹೇಳ್ತೀವಿ. ಸೊ ಇದನ್ನ ತಾವು 10 gram ಬೆಲ್ಲದ ಜೊತೆಗೆ ಬೆಲ್ಲದ ನೀರಿನ ಒಂದು ಮಿಶ್ರಣ ಮಾಡಿಕೊಂಡು ಅದರ ಜೊತೆಗೆ ನಾವು ಸಿಂಪರಣೆ ಮಾಡಿದರೆ ಈ ತೊಗರಿ ಬೆಳೆಯಲ್ಲಿ ಬರುವ ಕಾಯಿ ನೊಣದ ಹತೋಟಿಯನ್ನು ನಾವು ಸಹ ಈಸಿಯಾಗಿ ಮಾಡಬಹುದು. ಹಾಗೇನೆ ಹಿಂಗಾರಿ ಜೋಳದಲ್ಲಿ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯನ ಸಿಂಪರಣೆ ಮಾಡಿದ್ರೆ, ಮತ್ತೆ ಈ ಜೋಳ ಲೇಟ್ ಆಗಿ ಬಿತ್ತಿರ್ತಾರಲ್ಲ ಈ ಜಸ್ಟ್ 1 ತಿಂಗಳದ ಒಳಗಡೆ ಏನತ್ತಿತ್ತಂದ್ರೆ ತಾವು ಅಂತರ ಬೇಸಾಯ ಕ್ರಮಗಳನ್ನ ಅವಾಗವಾಗ ಕೈಗೊಳ್ಳಬೇಕಾಗ್ತಾ ಇರುತ್ತೆ. ಯಾಕಂದ್ರೆ ನಮಗೆ ಹಿಂಗಾರಿನ ಹಂಗಮ್ಮನೆಲ್ಲ ಅಷ್ಟೊಂದು ಮಳೆ ಬರಲಿಲ್ಲ. ಸೊ ಏನು ತೇವಾಂಶ ಇರುತ್ತೆ ನಮ್ಮ ಭೂಮಿಯಲ್ಲಿ ಆ ತೇವಾಂಶ ಹಿಡಿದಿಟ್ಟುಕೊಳ್ಳುವಾಗೆ ಆವಾಗವಾಗ ನಾವು ಈ ಅಂತರ ಬೇಸಾಯ ಕ್ರಮಗಳನ್ನಾಗಲಿ ಮತ್ತು ತೇವಾಂಶ ಹಿಡಿದಿಟ್ಟು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಹಾಗೇನೆ ಜೋಳದ ಒಂದು ಬೆಳೆಯಲ್ಲಿ ನಾವು ಸುಳಿ ನೊಣ ಅಂತ ಹೇಳ್ತೀವಿ. ಈ ಸುಳಿ ನೊಣದ ಹತೋಟಿಗಾಗಿ ನಾವು 2 milliliter ಪ್ರೊಫೆನಫಾಸ್ 50 EC ರೂಪದಲ್ಲಿರುತ್ತೆ, ಇಲ್ಲಾಂದ್ರೆ 2 milliliter ಕ್ಲೋರೋಫಾರಿಪಾಸ್ ಇದನ್ನು ಸಹ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಈ ಸಿಂಪರಣೆಯನ್ನ 12-14 ದಿನಗಳ ನಂತರ ಮತ್ತೊಂದ್ಸಲ ಸಿಂಪರಣೆ ಮಾಡ್ರೆ, ಅಂದ್ರೆ ಒಂದ್ಸಲ ಮಾಡಿದ್ಮೇಲೆ 15 ದಿವಸದ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡ್ಬೇಕು. ಆಮೇಲೆ ಸೂರ್ಯಕಾಂತಿಯಲ್ಲಿ ಈಗ ಅಲ್ಟರ್ನೇರಿ ಅಂಗಮಾರಿ ರೋಗ ಏನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ ಅದಕ್ಕೆ 2 gram ಮ್ಯಾಂಕೋಜಬ್ ಅಂತ ಹೇಳ್ತೀವಿ, ಅಥವಾ 1 milliliter ಹೆಕ್ಸಾಕೋನಾಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಒಂದು ಹತೋಟಿಗಾಗಿ 1 ml ಡೈಫೆನ್ಕೋನಾಜಲ್ 25 EC ರೂಪದಲ್ಲಿ ಇರುತ್ತೆ, ಇಲ್ಲಾಂದ್ರೆ 0.5 gram ಮೈಕ್ಲೋಬ್ಯೂಟಾನಿಲ್ ಅಂತ ಹೇಳ್ತೀವಿ, 10 WP ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳ್ರೆ. ಹಾಗೇನೆ ಈಗ ಬೇಸಿಗೆಯಲ್ಲಿ ನಾವು ಸೂರ್ಯಕಾಂತಿ ಬಿತ್ತುವುದಾದ್ರೆ ನಾವು ರಸಗೊಬ್ಬರಗಳ ಜೊತೆಗೆ ಈ 4 kg ಸತುವಿನ ಸಲ್ಪೇಟ್ ಬಳಸಿದ್ರೆ ಉತ್ತಮ ಇಳುವರಿ ಬರಲು ಸಾಧ್ಯವಾಗುತ್ತೆ. ಆಮೇಲೆ ಭತ್ತದ ಕಟಾವು ಆಗಿದೆ ಎಲ್ಲಾ ಕಡೆ. ಸೊ ಈ ಒಂದು ಭತ್ತದ ಕಟಾವು ಆದ್ಮೇಲೆ ಅದರಲ್ಲಿ ತೇವಾಂಶ ಇರುತ್ತೆ, ಅಂದ್ರೆ ಆ ಒಂದು ತೇವಾಂಶವನ್ನು ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕಂತಂದ್ರೆ ನಾವೇನು ಮಾಡ್ಬೇಕಾಗತ್ತೆ, ಮತ್ತೆ ಅದರ ನಂತರ ಈ ಮಸ್ಟರ್ಡ್ ಆಗಲಿ ಈ ತರದ ಒಂದು ಬೆಳೆಯನ್ನ ತೆಗೆದುಕೊಂಡು ಅದರ ಒಂದು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಅಂದ್ರೆ ಮಸ್ಟರ್ಡ್ ಅಂತಂದ್ರೆ ನಾವು ಸಾಸಿವೆ ಬೆಳೆ ಅಂತ ಹೇಳ್ತೇವೆ. ಆಮೇಲೆ ಹಲವು ಭತ್ತದ ಕಟಾವು ನಡೆದಿದ್ದು ಆ ಬಣವೆ ಹಾಕುವ ಮೊದಲು ನಾವು ಏನ್ ಮಾಡ್ಬೇಕಂತಂದ್ರೆ ಚೆನ್ನಾಗಿ ಒಣಗಿಸಿ ನಾವು ಶೇಖರಣೆ ಮಾಡ್ಬೇಕಾಗತ್ತೆ, ಅಂದ್ರೆ ಮುಂದಿನ ದಿನಗಳಲ್ಲಿ ದನಕರುಗಳಿಗೆ ಅದನ್ನ ತಿನ್ನಿಸಬಹುದು. ಆಮೇಲೆ ಮೆಣಸಿನ ಗಿಡದಲ್ಲಿ ನಮ್ಗೆ ಬಹುತೇಕ ಒಂದು ಕಟಾವಿನ ಹಂತದಲ್ಲಿದೆ, ಆಲ್ರೆಡಿ ಮೆಣಸಿನಕಾಯಿ ಬಿಡಿಸ್ತಾ ಇದ್ದಾರೆ. ಸೊ ನಮ್ಗೆ ಬುಧವಾರ ನಂತರ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ. ಈ ಒಂದು ಮುನ್ಸೂಚನೆ ಇಟ್ಕೊಂಡು ತಾವು ತಮ್ಮ ಈ ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಳ್ರೆ. ಹಾಗೇನೆ ಮೆಣಸಿನ ಗಿಡದಲ್ಲಿ ಬೂದಿ ರೋಗದ ಒಂದು ಪ್ರಾಬ್ಲಮ್ ತಮ್ಮಲ್ಲಿ ಏನಾದರೂ ಉದ್ಭವ ಆಗಿದ್ರೆ ಅದಕ್ಕೆ ಮೈಕ್ಲೋಬ್ಯೂಟಾನಿಲ್ ಅಂತ ಹೇಳ್ತೀವಿ, ಅದು 0.4 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಆಮೇಲೆ ಮಾವಿನ ಬೆಳೆಯಲ್ಲಿ ಬೂದಿ ರೋಗದ ಹತೋಟಿಗಾಗಿ 1 milliliter ಹೆಕ್ಸಾಕೋನಾಜಲ್ ಅಂತ ಹೇಳ್ತೀವಿ, ಇದನ್ನು ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಮತ್ತು ಅಲ್ಲಲ್ಲಿ ಮಾವಿನ ಗಿಡದಲ್ಲಿ ಏನಾಗೈತೆ ಅಂದ್ರೆ ಜಿಗಿ ಹುಳು ಕಂಡು ಬರ್ತಾ ಇದೆ, ಸೊ ಅದಕ್ಕಾಗಿ 1 milliliter ಬುಫ್ರೋಫೇಜಿನ್ 25 SC ರೂಪದಲ್ಲಿರುತ್ತೆ, ಇಲ್ಲಾಂದ್ರೆ 1 milliliter ಸ್ಟಮಪ್ರಬ್ಡನ್ನ ತಾವು ಸಿಂಪರಣೆ ಮಾಡಬಹುದು. ಇಲ್ಲಾಂದ್ರೆ ಜೈವಿಕ ಶಿಲೀಂಧ್ರ ನಾಶಕ ಏನಾದ್ರು ತಾವು ಬಳಸ್ತಾ ಇದ್ರೆ ವರ್ಟಿಸಿಲಿಯಂ ಲೆಕ್ಕಾನೆ ಅಂತ ಸಿಗುತ್ತೆ, ಸೊ ಇದನ್ನ ತಾವು ಸಿಂಪರಣೆಯನ್ನ ಕೈಗೊಳ್ಳಬಹುದು. ಆಮೇಲೆ ತಂಪಾದ ಒಂದು ವಾತಾವರಣದಲ್ಲಿ ಅಥವಾ ರಾತ್ರಿ ಉಷ್ಣಾಂಶದಲ್ಲಿ ಇಳಿಕೆ ಆಗುವ ಒಂದು ಸಾಧ್ಯತೆಗಳಿರುವುದರಿಂದ ತಮ್ಮ ದನಕರಗಳನ್ನ ಆದಷ್ಟು ಬೆಚ್ಚಗಿನ ಪ್ರದೇಶಗಳಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಾವು ಕೋಳಿ ಸಾಕಾಣಿಕೆಯಲ್ಲಿ ಸಹ ಆ ಕೋಳಿ ಗೂಡಿನಲ್ಲಿ ಆ ಉಷ್ಣತೆ ಒಂದು ಸ್ಥಿರತೆ ಕಾಪಾಡಲು ನಾವು ವಿದ್ಯುತ್ ಬಲ್ಬ್ಗಳನ್ನು ಬಳಸಿ ಅದನ್ನು ನಾವು ಸರಿಯಾದ ಒಂದು ಉಷ್ಣತೆ ಕಾಪಾಡಿಕೊಂಡು ಒಳ್ಳೆ ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಬಹುದು. ಸೊ ರೈತ ಬಾಂಧವರೇ, ಕೊನೆಯಲ್ಲಿ ತಮ್ಮಲ್ಲಿ ಏನ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಮುಂದಿನ ನಮ್ಗೆ ಬುಧವಾರದಿಂದ ಸ್ವಲ್ಪ ಮೋಡ ಕವಿದ ವಾತಾವರಣ ಇರುತ್ತೆ, ಅಲ್ಲಲ್ಲಿ ತುಂತುರು ಮಳೆ ಆಗಬಹುದು. ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳ್ರೆ. ಹಾಗೇನೆ ನಾ ಮುಂದುವರಿದ ನಾನು ಏನ್ ಹೇಳ್ತೇನಪ್ಪ ಅಂತಂದ್ರೆ, ಈ ಒಂದು ವಾತಾವರಣದ ಮುನ್ಸೂಚನೆ ನೋಡ್ಲಿಕ್ಕೆ ತಾವು ಮೇಘದೂತ್ ಮೊಬೈಲ್ ಆಪ್ ಅಂತ ಇರುತ್ತೆ, ಆ ಮೇಘದೂತ್ ಮೊಬೈಲ್ ಆಪ್ ಅನ್ನ ತಮ್ಮ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿಯೂ ಸಹ ತಾವು ವಾತಾವರಣದ ಒಂದು ಮುನ್ಸೂಚನೆ ನೋಡಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೃಷಿ ಸಲಹೆಗಳಿರುತ್ತವೆ ಎಲ್ಲಾ ಬೆಳೆಗಳ ಒಂದು ಪ್ರಕಾರವಾಗಿ, ಅದನ್ನು ಸಹ ತಾವು ನೋಡಿಕೊಂಡು ತಮ್ಮ ಒಳ್ಳೆಯ ಕೃಷಿಯನ್ನ ಮಾಡಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಚಟುವಟಿಕೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶ